ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬಿಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಹೊಸ ವರ್ಷದ ಹೊಸ್ತಿಲಲ್ಲಿ ನೇಗಿಲ ಯೋಗಿಯ ಆಶೋತ್ತರಗಳು ಸಂದರ್ಶನ ಆಧಾರಿತ ಕಾರ್ಯಕ್ರಮ. ಆಕಾಶವಾಣಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹೊಸ ವರ್ಷದ ಹೊಸ್ತಿಲಲ್ಲಿ ಅನ್ನದಾತರ ಆಶಯ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. 2021 ವರ್ಷದ ಕೊನೆಗೆ ನಾವು ಬಂದಿದ್ದೇವೆ. ಹೊಸ ವರ್ಷಕ್ಕೆ ಪದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು 2022 ತಮ್ಮ ಕೃಷಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಕೆಲ ಕೃಷಿಕ ಮಿತ್ರರು ತಮ್ಮ ಅನಿಸಿಕೆಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಜಕ್ಕೇನಹಳ್ಳಿಯ ಎಸ್ ಶಿವಪ್ಪ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ ಶಿವಪ್ಪ ಅವರೇ. ನಮಸ್ಕಾರ ಸರ್. ಈಗ ಶಿವಪ್ಪ ಅವರೇ, 2021 ಕಳೆದು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ಈ 2021 ಯಾವ ರೀತಿ ಸ್ಮರಿಸ್ಕೊಳ್ತೀರಾ? 2020-21 ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಕೆಟ್ಟದ್ದು ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂದ್ರೆ, ಕೊರೋನಾ ಬಂದಿದ್ರಿಂದ ರೈತರು ಬಹಳ ತೊಂದರೆ ಅನುಭವಿಸ್ಬಿಟ್ರು. ಎಂತ ತೊಂದರೆಗಳು ಅಂದ್ರೆ, ಬೆಳೆದಿದ್ದಕ್ಕೆ ರೇಟ್ ಇಲ್ಲ, ಜೀವ ಹಾನಿ, ಎಲ್ಲ ಹಾನಿಗಳಾಗಿ ಬಹಳ ತೊಂದರೆ ಅನುಭವಿಸ್ಬಿಟ್ರು. ಹಾಗಾಗಿ 2021 ಏನೇನು ತೊಂದರೆಗಳಾಗಿ ನಮ್ಗೆ ಏನೇನು ಕಷ್ಟ ನಷ್ಟ ನೋವಾಯ್ತು, ಇದನ್ನೆಲ್ಲ ನಾವು ರಿಕವರಿ ಮಾಡ್ಕೋಬೇಕು ಅಂದ್ರೆ 2022 ಒಂದು ಪ್ಲಾನ್ ಹಾಕೊಂಡಿರ್ತೀವಿ. ಅದನ್ನ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಸರ್. ರಿಕವರಿ ಹೆಂಗೆಂಗ್ ಮಾಡಬೇಕು, ಯಾವ್ದು ಆದ್ರೂ ನಮ್ಗೆ ನಷ್ಟ ಆಯ್ತು ಅದ್ರಲ್ಲಿ ಎಲ್ಲಾನು ನಷ್ಟ ಆಗಿರೋದನ್ನ ತುಂಬಿಕೊಳ್ಳೋಂತ ಪ್ಲಾನ್ ಹಾಕೊಂಡಿದ್ದೀವಿ ಸರ್. ಈಗ ಸದ್ಯದಲ್ಲಿ ಯಾವ್ಯಾವ ಬೆಳೆ ಬೆಳೀತಾ ಇದಾರೆ ಶಿವಪ್ಪ ಅವರೇ? ಸರ್, ನಾವು ಮೇಜರ್ ತೆಂಗು, ಅಡಿಕೆ, ಬಾಳೆ, ಹೂವ ಬೆಳೀತಾ ಇದ್ವಿ. ಪ್ಲಸ್ ಮನೆಗಾಗುವಂತದ್ದು ನಾವು ತಿನ್ನುವಂತ ಆಹಾರ ಪದಾರ್ಥಗಳೆಲ್ಲ ಸಾವಯವ ಗೊಬ್ಬರದಲ್ಲಿ ಬೆಳ್ಕೊಂತಿದ್ವಿ. ಕಮರ್ಷಿಯಲ್ ಬೆಳೆಗಳಿಗೆಲ್ಲ ರಸಗೊಬ್ಬರಗಳು ಕೊಡ್ತಾ ಇದ್ವಿ. ಲೇಬರ್ ಇಟ್ಕೊಂಡು ಕೆಲಸ ಮಾಡುವಂತ ಬೆಳೆಗಳನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ತಾ ಇದ್ವಿ ಸರ್. ಇನ್ನ 2022 ಯಾವ ರೀತಿ ಮುಂದುವರಿಬೇಕು ಅಂತ ಇದ್ರಿ? ಏನು ಒಂದು ಆಸೆ ಇಟ್ಕೊಂಡಿದ್ದೀನಿ, ಪ್ರೊಮೋಗ್ರನೇಟ್ ಹಾಕಿ ಬೆಳೆಯೋಣ ಅಂತ ಇದ್ದೀನಿ. ಹೊಸ ಬೆಳೆ ಈಗ ನನ್ಗೆ ಅದು ದಾಳಿಂಬೆ ಬೆಳೆ. ದಾಳಿಂಬೆ ಈಗ ಬೆಳಿಬೇಕು ಅಂತ. ಕಾರಣ ಏನು ಅಂದ್ರೆ, ಎಲ್ಲರೂ ಏನ್ ಬೆಳಿತಾರೋ ಅದನ್ನ ಬೆಳೆದ್ರೆ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಸರ್. ದಾಳಿಂಬೆ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಫೆಬ್ರವರಿಯಲ್ಲಿ ನಾಟಿ ಮಾಡ್ತೀವಿ, 2022 ಫೆಬ್ರವರಿಯಲ್ಲಿ. ಮ್ಯಾನ್ ಪವರ್ ರೆಡ್ಯೂಸ್ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಎಲ್ಲ ಮಾಡ್ಕೊಂತ ಇದ್ದೀವಿ ಸರ್. ಅಂದ್ರೆ ಕೃಷಿ ಯಂತ್ರೋಪಕರಣ ಅಳವಡಿಸ್ಕೊಳ್ಬೇಕು. ಕೃಷಿ ಯಂತ್ರೋಪಕರಣಗಳು ತಾಂತ್ರಿಕ ಜ್ಞಾನ ಉಪಯೋಗಿಸ್ಕೊಂಡು ಅಂತವೆಲ್ಲ ಅಳವಡಿಸ್ಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ ದಾಳಿಂಬೆ ಬೆಳೆ ಮಾಡೋದಕ್ಕೆ ಯಾವ ರೀತಿ ತಯಾರು ಮಾಡಿಕೊಂಡಿದ್ದೀರಾ? ಹಸಿರಲೆ ಗೊಬ್ಬರ ಒಂದ್ಸಾರ್ತಿ ಸೆಣಬಾಕದೆ ಮಣ್ಣಿಗೆ ಸೇರಿಸ್ದೆ, ಮತ್ತೊಂದ್ಸಾರ್ತಿ ಡಯಂಚ ಹಾಕಿ ಅದನ್ನ ಮಣ್ಣಿಗೆ ಸೇರಿಸ್ದೆ, ಮತ್ತೊಂದ್ಸಾರ್ತಿ ಅಲಸಂದಿ ಹಾಕಿದೆ. ಅಲಸಂದಿ ಹೂ ಬಂದು ಕಾಯಿ ಬರೋ ಹಂತದಲ್ಲಿ ಮೂರ್ ಸತಿ ಮಾಡ್ಕೊಂಡು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈಗೆಲ್ಲ ಉಳುಮೆ ಮಾಡಿ ಗುಣಿ ಮಾಡಿ ಗುಣಿ ಒಳಗೆ 1 kg ಸಿಂಗಲ್ ಸೂಪರ್ ಫಾಸ್ಫೇಟ್, 1 kg ಬೇವಿನ ಹಿಂಡಿ, 1 ಮಂಕರಿ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಗುಣಿ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಟಿ ಮಾಡ್ತೀವಿ ಸರ್ ಫೆಬ್ರವರಿಯಲ್ಲಿ. ಅಂದ್ರೆ ಯಾವ ತಳಿ ಹಾಕೋಬೇಕು ಅಂತ ಇದ್ದೀರಾ ದಾಳಿಂಬೆನಲ್ಲಿ? ಭಗವಾ ತಳಿ ಸರ್. ಭಗವಾ ಅಂತ ಅಂದು. ಹೌದು ಸರ್. ಅಂದ್ರೆ ಮುಖ್ಯವಾಗಿ 2022ರಲ್ಲಿ ದಾಳಿಂಬೆ ಬೆಳೆ ಬೆಳೆಯೋದು ಮತ್ತು ಮಾನವನ ಮೇಲೆ ಅವಲಂಬನೆ ಕಡಿಮೆ ಮಾಡುವಂತದ್ದು. ಕಡಿಮೆ ಮಾಡ್ಕೊಬೇಕು. ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಡಾಕ್ಟರ್ ಎಚ್ ನರಸಿಂಹಣ್ಣ ಅವ್ರು ಹೇಳ್ತಿದ್ರು, ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಇದೆ, ನಾವು ಹುಡುಕಕ್ ಹೋಗಲ್ಲ ಅಂತ. ಇವಾಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಇದೆ, ಹುಡುಕ್ಬೇಕಷ್ಟೇ. ನಮ್ಮಲ್ಲಿ ಏನಾಗಿದೆ, ಮ್ಯಾನ್ ಪವರ್ ಸಿಗಲ್ಲ, ಮ್ಯಾನ್ ಪವರ್ ಸಿಗಲ್ಲ, ಕೂಲಿಯವರು ಸಿಗಲ್ಲ, ಲೇಬರ್ ಸಿಗಲ್ಲ ಅಂತ ಎಲ್ಲ ಒಂದೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ, ಮಾಡ್ಕೋಬೇಕು. ಮತ್ತೆ ರೈತರಾಗಿ ಸಮಾಜದಿಂದ ಮತ್ತೆ ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತೀರಾ ಶಿವಪ್ಪರೇ? ಸರ್, ಸಮಾಜದಿಂದ ಏನು ನಿರೀಕ್ಷೆ ಮಾಡೋ ಮಟ್ಟ ಏನು ಇಲ್ಲ. ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತೀನಿ ಅಂದ್ರೆ, ಒಂದು ಹೇಳ್ತಿದ್ರು, ನಾವು ವಿದ್ಯಾಭ್ಯಾಸ ಮಾಡ್ತಿದ್ದ ಸಮಯದಲ್ಲಿ ಭಾರತ ದೇಶದ ಜನರು ಮಳೆಯೊಡನೆ ಜೂಜಾಡ್ತಾ ಇದ್ದಾರೆ ಭಾರತ ದೇಶದ ರೈತರು ಅಂತ ಹೇಳೋರು. ಇವಾಗ ಹಂಗಲ್ಲ, ಬರೀ ಮಳೆಯೊಡನೆ ಜೂಜಾಡಂಗಿಲ್ಲ, ಮಾರ್ಕೆಟ್ ಜೊತೆಯಲ್ಲಿ ಜೂಜಾಡ್ಬೇಕು, ಪೆಸ್ಟಿಸೈಡ್ ಜೊತೆಯಲ್ಲಿ ಜೂಜಾಡ್ಬೇಕು, ಈ ರೋಗ ರುಜಿನಗಳ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಪ್ರತಿಯೊಂದು ಅಷ್ಟೇ. ಈ ಇದು ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತೀವಲ್ಲ, ಹೌದು, ಅದ್ರ ಜೊತೆ ಎಲ್ಲ ಒದ್ದಾಡ್ಬೇಕು ಸರ್. ಇಷ್ಟೆಲ್ಲ ಮಾಡಿ ಸರ್ವೈವ್ ಆದ್ರೂ ಒಳ್ಳೆ ಮಾರ್ಕೆಟ್ ಸಿಗಲ್ಲ. ನಾನು ಸರ್ಕಾರದಿಂದ ಕೇಳೋದು ಇಷ್ಟೇ ಸರ್, ಗುಣಮಟ್ಟದ ವಿದ್ಯುತ್ ಶಕ್ತಿ ಕೊಡ್ಲಿ ಒಂದು, ಎರಡನೇದಾಗಿ ಒಳ್ಳೆ ನಿಯರೆಸ್ಟ್ ಒಳ್ಳೆ ಮಾರ್ಕೆಟ್ ಸಿಗ್ಬೇಕು ನಮ್ಗೆ. ಮಾರ್ಕೆಟ್ ಹೆಂಗೆ ಮಾರ್ಕೆಟ್ ಅಂದ್ರೆ, ನಮ್ಮ ತಜ್ಞರ ಸಮಿತಿ ನೇಮಕ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಉತ್ಪಾದನಾ ವೆಚ್ಚ ಏನಾಗುತ್ತೆ ಅದಕ್ಕನುಗುಣವಾಗಿ ಒಂದು 10-20% ರೈಸ್ ಮಾಡಿ ಸರ್ಕಾರ ಕೊಳ್ಳುವಂತ ವ್ಯವಸ್ಥೆ ಮಾಡಿದ್ರು ಒಳ್ಳೇದು. ಇಲ್ಲ ಅಂದ್ರೆ ಹತ್ತತ್ರದಲ್ಲಿ ಏನಾದ್ರೂ ಸರ್ಕಾರಿ ಸೊಸೈಟಿಗಳು ಮಾಡಿದ್ರು ಒಳ್ಳೇದು, ಈ ಆಲಿನ್ ಸೊಸೈಟಿಗಳಿದ್ದಂಗೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಒಳ್ಳೇದು ಶಿವಪ್ಪರೇ, ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಆಕಾಶವಾಣಿಯೊಂದಿಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಇಂಡ್ಲವಾಡಿಯ ಯುವ ರೈತರಾದ ಕೆ ನಿತಿನ್ ಅವರ ಅಭಿಪ್ರಾಯ ಹೀಗಿದೆ. ನಮಸ್ಕಾರ ನಿತಿನ್. ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಯಾಕೆಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಯುವ ರೈತ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ನೀವು. ಹೌದು ಸರ್. ಥ್ಯಾಂಕ್ ಯು. ಮುಖ್ಯವಾಗಿ ನಿತಿನ್, ನೀವು ಮೂಲತಃ ಇಂಜಿನಿಯರಿಂಗ್ ಪದವೀಧರರು. ಹೌದು ಸರ್. ಕೃಷಿನಲ್ಲೇ ಯಾಕೆ ನೆಲೆಗೊಳ್ಳಬೇಕು ಅಂತ ನಿಮ್ಗೆ ಅನ್ನಿಸ್ತು? ಸರ್, ಕೃಷಿ ಇದು ಪಾರಂಪರಿಕವಾಗಿ ಬಂದಂತದ್ದು. ಸೊ ಆಗ್ಲಿಂದ ಇದು ಮಾಡ್ಕೊಂಬರ್ತಾರೆ, ತಾತ ಅವರೆಲ್ಲ ಮಾಡ್ಕೊಂಬರ್ತಿರೋದು. ಸೊ ನಾನು ನೋಡ್ತಿದ್ದೆ ಪ್ರತಿ ನನ್ನ ಸ್ಕೂಲಿಂಗ್ ಅಲ್ಲಿ ಕಾಲೇಜ್ ಅಲ್ಲಿ ಇದ್ದಾಗ ನೆಕ್ಸ್ಟ್ ನನ್ನ ಇಂಜಿನಿಯರಿಂಗ್ ಡೇಸ್ ಅಲ್ಲಿ ನೋಡ್ತಾ ಬಂದಂತವನು. ಇದ್ರಲ್ಲಿ ನಂಗೆ ತುಂಬಾ ಆಸಕ್ತಿ ಸರ್, ಸ್ಟಾರ್ಟಿಂಗ್ ಇಂದನು ಅಷ್ಟೇ. ಸೊ ಇದೇ ಚೆನ್ನಾಗಿದೆ, ಇದನ್ನೇ ಮಾಡ್ಕೊಂಡು ಹೋಗೋಣ, ನಾವ್ ಇದನ್ನ ಡೆವಲಪ್ ಮಾಡ್ತಾ ಹೋಗ್ಬೋದು, ಇದ್ರಲ್ಲೇ ತುಂಬಾ ಖುಷಿ ಇದೆ, ಇದ್ರಲ್ಲೇ ತುಂಬಾ ನಮ್ಗೆ ತೃಪ್ತಿ ಇದೆ ಅಂತ ನಾನು ಇದಕ್ಕೆ ಬಂದೆ ಸರ್, ಇಪ್ ಇಂಡಿಯಾ. ಈಗ ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ ನಿತಿನ್ ಅವರೇ? ಸರ್, ನಮ್ದು ತರಕಾರಿ ಜಾಸ್ತಿ ಇರುತ್ತೆ, ತರಕಾರಿ ಆಲ್ ಸೀಸನ್ ವಿ ಗ್ರೋ ಟೊಮ್ಯಾಟೋಸ್, ಟೊಮ್ಯಾಟೊ ಇರುತ್ತೆ, ಕ್ಯಾರೆಟ್ಸ್, ಸೀಮೆ ಬದನೆಕಾಯಿ ಜಾಸ್ತಿ ನಮ್ದು, ಮತ್ತೆ ಮುಲ್ಲಂಗಿ, ಬೀಟ್ರೂಟ್, ನವಿಲ್ಕೋಸು, ಎಲ್ಲ ವಿವಿಧ ರೀತಿ ತರಕಾರಿ ಬೆಳೆನು ಬೆಳೀತಾ ಇರ್ತೀವಿ ಸರ್, ಇದ್ರ ಜೊತೆಲಿ ಸೊಪ್ಪು ಇದೆಲ್ಲ ಬೆಳೀತಾ ಇರ್ತೀವಿ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ ನಿತಿನ್ ಇದು? ಸರ್, ಇದನ್ನ ನಾನು ಅಪಾರ್ಟ್ಮೆಂಟ್ಸ್ ಗೆ ಸಪ್ಲೈ ಮಾಡ್ತಿದ್ದೆ ಕೋವಿಡ್ ಅಲ್ಲಿ. ಸೊ ನನಗೆ ಅಲ್ಲಿ ಕಾಂಟ್ಯಾಕ್ಟ್ಸ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದೀನಿ ಅಲ್ಲಿ. ಈಗ ಏನ್ ಮಾಡ್ತೀನಿ ಅಂದ್ರೆ, ವೀಕ್ಲಿ ಒನ್ಸ್ ಆರ್ಡರ್ ತಗೊಂಡು ಅವ್ರಿಗೆ ಸಪ್ಲೈ ಮಾಡ್ತಾ ಇದೀನಿ. ರಿಮೈನಿಂಗ್ ಥಿಂಗ್ ವಿ ಸೆಲ್ ಇನ್ ಹೊಸೂರ್ ಮಾರ್ಕೆಟ್ಸ್ ಅಂಡ್ ದೆನ್ ಬೆಂಗಳೂರು ಮಾರ್ಕೆಟ್. ಡೈರೆಕ್ಟ್ ನನಗೆ ಆರ್ಡರ್ ಸಿಗುತ್ತೆ, ನಾನು ತಿರುಚಿಗೆ ಕಳಿಸ್ತೀನಿ ಸೀಮೆ ಬದನೆಕಾಯಿನ, ಈ ಕಡೆ ಮದ್ರಾಸ್ ಮಾರ್ಕೆಟ್, ಚೆನ್ನೈ ಮಾರ್ಕೆಟ್ ಕಳ್ಸಿಕೊಡ್ತೀನಿ, ಈ ತರ ಮಾಡ್ತೀನಿ ಸರ್. ಈಗ 2020-21 ಎರಡು ವರ್ಷ ಈ ಕೋವಿಡ್ದು ಸ್ವಲ್ಪ ನಮಗೆ ಸಮಸ್ಯೆ ಆಯ್ತು. ಹೌದು. ಈ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಾಯ್ತು ತಮಗೆ ಕೃಷಿಗೆ? ರೈತ ಬೆಳೆ ಬೆಳೆದ ಮಾರ್ಕೆಟ್ ಕ್ಲೋಸ್ ಮಾಡಿದ್ರು. ಮಾರ್ಕೆಟ್ ಏನ್ ಮಾಡಿದ್ರು, ಸಿಟಿ ಮಾರ್ಕೆಟ್ ನ ಉಸ್ಕೂರಿಗೆ ಶಿಫ್ಟ್ ಮಾಡಿದ್ರು. ಸೊ ಅಲ್ಲಿ ಮಾರ್ಕೆಟ್ ಬಂದ್ ಆಯ್ತು. ಸೊ ಹಂಗಾಗಿ ವ್ಯಾಪಾರಸ್ಥರು ಏನು ಮಾಮೂಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ರು, ಅವರೆಲ್ಲ ಅವ್ರ ಊರುಗಳಿಗೆ ಹೋಗಿ ಶುರು ಮಾಡಿದ್ರು. ವ್ಯಾಪಾರಿನೇ ಇಲ್ಲ ಅಂದ್ರೆ ರೈತ ಬೆಳೆದಿರೋದನ್ನ ಮಾರೋದ್ಯಾರು? ವ್ಯಾಪಾರಿಗೂ ಭಯ, ಕೋವಿಡ್ ಇದೆ, ನಾನು ಹೆಂಗೆ ಜನರ ಜೊತೆ ಪಬ್ಲಿಕ್ ಅಲ್ಲಿ ಹೆಂಗ್ ಹೋಗ್ಲಿ, ಹೆಂಗ್ ಮಾರಾಟ ಮಾಡ್ಲಿ, ವ್ಯಾಪಾರನೇ ಇರ್ಲಿಲ್ಲ ಆ ಟೈಮಲ್ಲಿ. ರೈತ ಬೆಳೆ ಏನೋ ಬೆಳೆದ, ಬಟ್ ಅದೆಲ್ಲ ತೋಟದಲ್ಲಿ ನಿಂತ್ಕೊಂಡ್ಬಿಡ್ತು. ಸೊ ಅದನ್ನ ನಾವು ಡೈರೆಕ್ಟ್ ಮಾರ್ಕೆಟಿಗೆ ಸಪ್ಲೈ ಮಾಡಕ್ ಆಗ್ಲಿಲ್ಲ, ಮಾರ್ಕೆಟ್ಸ್ ಕೊಡಕ್ ಆಗ್ಲಿಲ್ಲ. ಸೊ ಅದು ಒಂದು ದೊಡ್ಡ ಸಮಸ್ಯೆ ಆಯ್ತು ಸರ್. ಮತ್ತೆ ಬೆಳೆದಿರೋದಕ್ಕೆ ಕರೆಕ್ಟ್ ಆಗಿ ಅವ್ನು ಬೆಲೆ ಸಿಗ್ಲಿಲ್ಲ. ಸೊ ಇದು ಸಮಸ್ಯೆ ಆಯ್ತು. 2021ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಈಗ ಚೆನ್ನಾಗಿದೆ, ಈಗ ಚೆನ್ನಾಗಿದೆ, ಬಟ್ 2 months ಬ್ಯಾಕ್ ಮಳೆಯಿಂದಾಗಿ ತುಂಬಾ ಹಾನಿಯಾಗಿದೆ. ಬಟ್ ಯಾರು ತುಂಬಾ ಪ್ಲಾನ್ ಮಾಡಿ ಎಲ್ಲ ಪ್ಲಾಂಟ್ ಮಾಡಿದಾರೆ ಅವ್ರದ್ದು ಕ್ರಾಪ್ಸ್ ಎಲ್ಲ ಉಳ್ಕೊಂಡಿದೆ. ಬಟ್ ಈಗ ತುಂಬಾ ಚೆನ್ನಾಗಿದೆ ರೇಟ್ಸ್ ಎಲ್ಲ ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟ್ ನಾವು ಪೊಂಗಲ್ಗೆ ಪ್ಲಾನ್ ಮಾಡ್ತಾ ಇದೀವಿ. ಸೊ ಆಗ ಯಾವ ತರ ತರಕಾರಿ ಸ್ಟಾಕ್ ಮಾಡ್ಬೇಕು, ಹಬ್ಬಕ್ಕೆ ಯಾವ ತರ ನಾವು ಸಪ್ಲೈ ಮಾಡ್ಬೇಕು ಅಂತ. ಈ ಪೊಂಗಲ್ ಅಷ್ಟೇ, ಇಲ್ಲಿವರೆಗೂ ಯಾವ ಪೊಂಗಲ್ ಆಗಿರಲ್ಲ, ಅಷ್ಟು ಒಳ್ಳೆ ಬೆಲೆ ರೈತನ್ ಸಿಗುತ್ತೆ. ರೈತನ ಹತ್ರ ಏನ್ ಐಟಮ್ ಇರುತ್ತೆ ಐಟಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ. ಈಗ ಕೃಷಿ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನಿತಿನ್? ಸರ್, ನಾನು ಹುಟ್ಟಿನಿಂದನೂ ಕೃಷಿಯಲ್ಲಿ ಇರೋನೆ. ಬೆಳಿಗ್ಗೆ ಸ್ಕೂಲ್ಗೆ ಹೋಗೋವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಂಜೆ ಸ್ಕೂಲಿಂದ ಮುಗಿಸ್ಕೊಂಡ್ಬಂದು ಕೆಲಸ ಮಾಡ್ತಾ ಇದ್ದೆ. ಹುಟ್ಟಿನಿಂದ ಕೃಷಿಯಲ್ಲಿರೋನೆ. ಸ್ಕೂಲಿಂಗ್ ಕಂಪ್ಲೀಟ್ ಮಾಡ್ಕೊಂಡೆ, ಕಾಲೇಜ್ ಕಂಪ್ಲೀಟ್ ಮಾಡಿದೆ, ಬಿ ಕಂಪ್ಲೀಟ್ ಮಾಡಿದೆ, ನೆಕ್ಸ್ಟ್ ಫುಲ್ ಟೈಮ್ ಕೃಷಿಯಲ್ಲಿ. ಫುಲ್ ಟೈಮ್ ಎಷ್ಟು ವರ್ಷದಿಂದ ಇದ್ದಾರೆ ಈಗ? ಫುಲ್ ಟೈಮ್ 2 ಇಯರ್ಸ್ ಇಂದ ಇದ್ದೀನಿ. 2 ಇಯರ್ಸ್ ಇಂದ ಇದ್ದಾರೆ. ಈಗ ಹೊಸ ವರ್ಷ ಬಂದಿದೆ ನಮಗೆ, ಈ ಹೊಸ ವರ್ಷದಲ್ಲಿ ನಿಮ್ಮ ಕೃಷಿಯನ್ನ ಯಾವ ರೀತಿ ಮುಂದುವರಿಸ್ಕೊಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀರಾ? ಹೌದು ಸರ್, ತುಂಬಾ ಪ್ಲಾನ್ಸ್ ಇದೆ ನಂಗೆ. ಸೊ ನಾವು ಇಷ್ಟು ದಿನ ಏನ್ ಮಾಡ್ತಿದ್ವಿ, ಈಗ ಒಂದು 12 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದೀವಿ. ಸೊ ಇದನ್ನ ಇನ್ನು ನಮ್ ವಿಂಗ್ಸ್ ನ ಸ್ಪ್ರೆಡ್ ಮಾಡ್ಬೇಕು. ಇನ್ನು ನಮ್ಗೆ ಇಲ್ಲಿ ಸುತ್ತಮುತ್ತ ಜಮೀನುಗಳಿದೆ, ಅದ್ರಲ್ಲೆಲ್ಲ ಯಾವ ತರ ಮಾಡ್ಬೋದು, ಕಂಪನಿ ತರನೇ ಮಾಡ್ಬೇಕಂತ ಅನ್ಕೊಂತಾ ಇದೀನಿ ಸರ್. ಇದನ್ನ ಲೈಕ್ ಕಂಪನಿ ಹೆಂಗ್ ರನ್ ಮಾಡ್ತಾರೆ ಅದೇ ತರ ಇದನ್ನ ನಾನು ಮಾಡ್ಬೇಕಂತಿದೀನಿ. ಕಂಪ್ಲೀಟ್ ಲಾಜಿಸ್ಟಿಕ್ಸ್ ಎಲ್ಲ ನಮ್ದೇ ಇರ್ಬೇಕು, ನಮ್ದೇ ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕು, ನಮ್ ಕಡೆಯಿಂದಾನೆ ಉದ್ಯೋಗ ಸೃಷ್ಟಿ ಮಾಡಿ ನಾವೇ ಕೆಲಸ ಕೊಡ್ಬೇಕು. ನಮ್ಮ ಒಂದ್ ಪ್ಲಾನಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಅಗ್ರಿ ಇಂಜಿನಿಯರ್ಸ್ ಬಂದು ಇಲ್ಲಿ ವರ್ಕ್ ಮಾಡ್ಬೇಕು, ಅಲ್ಲಿವರೆಗೂ ನಾನು ಥಿಂಕ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಈಗ. ಅಂದ್ರೆ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೋಬೇಕು ಅಂತ? ಹೌದು ಹೌದು, ಕಂಪ್ಲೀಟ್ಲಿ. ಇನ್ನ ಈ ಒಂದು ನಿಮ್ಮ ಕೆಲಸಕ್ಕೆ ನಮ್ಮ ಸಮಾಜದಿಂದ ಮತ್ತು ಸರ್ಕಾರದಿಂದ ಯಾವ ರೀತಿ ಒಂದು ಸಹಕಾರ ನಿರೀಕ್ಷೆ ಮಾಡ್ತೀರಾ ನಿತಿನ್? ನಮ್ಮ ಸೊಸೈಟಿ ಏನು ಚೆನ್ನಾಗಿದೆ, ನಮ್ಗೆ ಇಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸುತ್ತಮುತ್ತ ಇರೋ ರೈತರು ಎಲ್ಲ ಚೆನ್ನಾಗಿದ್ದಾರೆ, ಅವ್ರದ್ದು ಒಂದು ಗೈಡೆನ್ಸ್ ಕೊಡ್ತಾ ಇದಾರೆ. ಬಟ್ ನಾನು ಏನ್ ಐಡಿಯಾಸ್ ತಿಳ್ಕೊಂಡಿದೀನಿ ಅದನ್ನ ಅವ್ರಿಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಮಿಸ್ಗೈಡ್ ಆಗಿದ್ರು ರೈತರು ಇಷ್ಟ ದಿನ, ಏನು ಒಂಥರ ಓಲ್ಡ್ ಟ್ರೆಡಿಷನ್ಸ್ ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು, ಅನ್ನೆಸೆಸರಿ ಅನ್ವಾಂಟೆಡ್ ಖರ್ಚ್ ಮಾಡ್ತಿದ್ರು ತುಂಬಾ, ಬೆಳೆದಿದ್ದ ಇದ್ರ ಮೇಲೆ ಹಾಕಿ ಪೋಲ್ ಮಾಡ್ಕೊಂತ ಇದ್ರು ಅಮೌಂಟ್ ನ. ಬಟ್ ಅದು ನನಗೆ ಐಡಿಯಾ ಇತ್ತು. ಒಂದ್ ಸೈಕಲ್ ಅಂತ ಇರುತ್ತೆ ಸರ್, ಈಗ ಫಾರ್ ಎಕ್ಸಾಂಪಲ್ ನಾನು ಟೊಮೆಟೊ ಪ್ಲಾಂಟ್ ಮಾಡಿದೀನಿ ಅಂತ ಹೇಳಿದ್ರೆ ಅದು ನನಗೆ 70-80 ದಿನದಲ್ಲಿ ನನಗೆ ಈಲ್ಡ್ ಕೊಡುತ್ತೆ. ಫ್ರಮ್ ದ ಸ್ಟಾರ್ಟಿಂಗ್ ಡೇ ಫಸ್ಟ್ ನೆಟ್ ಆಗಿಂದನು ನೆಕ್ಸ್ಟ್ 5 ಡೇಸ್ ಏನ್ ಮಾಡ್ಬೇಕು, ನೆಕ್ಸ್ಟ್ 10 ಡೇಸ್ ಏನ್ ಮಾಡ್ಬೇಕು, ಈ ತರ ಒಂದು ಪ್ಲಾನ್ ಮಾಡಿ ಒಂದ್ ಸೈಕಲ್ ತರ ಮಾಡ್ಬೇಕು. ನಾವು ಆತರ ಮಾಡ್ಕೊಂಡು ಹೋದಾಗ ನಮ್ಗೆ ಖರ್ಚು ತುಂಬಾ ಕಮ್ಮಿ ಆಗುತ್ತೆ, ಮತ್ ನಮ್ಗೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಬರುತ್ತೆ. ಇದು ನಾನು ತಿಳ್ಕೊಂಡಿರೋ ಐಡಿಯಾ, ಇದನ್ನ ನಾನು ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಗೈಡ್ ಮಾಡ್ತಾ ಹೋಗ್ತಾ ಇದೀನಿ, ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಂಗೆ. ಈ ತರ ಇದೆ ಸರ್. ಬಟ್ ಸರ್ಕಾರದಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟ್ಸ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೇಕು. ಬೇಕು, ಮೊನ್ನೆ ಎಲ್ಲ ತುಂಬಾ ಮಳೆ ಬಂದು ಹಾನಿ ಆಯ್ತು, ಘೋಷಣೆ ಮಾಡ್ತಾರೆ ಸರ್ಕಾರ, ಬಟ್ ರೈತರಿಗೆ ನೆರವು ಸಿಗೋದೇ ಇಲ್ಲ. ಲಾಸ್ಟ್ ಕೋವಿಡ್ ಟೈಮಲ್ಲಿ ಹಂಗೆ ಮಾಡಿದ್ರು, ಈ ಪಾಲಿ ಹೌಸ್ ಇರೋರಿಗೆ ಹೂವಿನ ಬೆಳೆಗಾರರಿಗೆ ಹೆಕ್ಟರ್ಗೆ 25,000 ಅಂತ ಕೊಡ್ತೀವಿ ಅಂತ ಹೇಳಿದ್ರು, ಅದ್ ಇಲ್ಲಿವರೆಗೂ ಅದ್ರ ಬಗ್ಗೆ ಏನು ಇದಿಲ್ಲ. ಸೊ ಅದೆಲ್ಲ ಕೊಟ್ಟಾಗ ಅವ್ರಿಗೆ ಹೆಲ್ಪ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸರ್ಕಾರದ ಬೆಂಬಲವನ್ನ ಹೆಚ್ಚು ನಿರೀಕ್ಷೆ ಮಾಡ್ತೀರಾ? ಹೌದು ಹೌದು, 100% ಸರ್. ರೈತ ಏನಂದ್ರೆ ಒಂದು ಈಸ್ ದ ಬ್ಯಾಕ್ ಬೋನ್, ಆಫ್ ದ ನೇಷನ್. ಸೊ ಪ್ರತಿಯೊಂದು ಸರ್ ನಾವು ಗಮನಿಸ್ತಾ ಇದೀವಲ್ವಾ, ಪಿನ್ ಟು ಪಿನ್ ಏನ್ ನಾವ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಎಷ್ಟು ಸಾಮಗ್ರಿಗಳು ಯೂಸ್ ಮಾಡ್ತೀವಿ, ಅದರಿಂದ ಎಷ್ಟೋ ಕಂಪನಿ ರನ್ ಆಗ್ತಾ ಇದೆ, ಎಷ್ಟೋ ಇಂಡಸ್ಟ್ರೀಸ್ ರನ್ ಆಗ್ತಾ ಇದೆ ರೈತನಿಂದ ಇವತ್ತು ದೇಶ. ಅದಕ್ಕೆ ರೈತನಿಗೆ ಹೆಚ್ಚು ಸಪೋರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಸರ್. ಒಳ್ಳೇದು ನಿತಿನ್, ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಆಶೋತ್ತರಗಳು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಕಾಶವಾಣಿ ಜೊತೆಗೆ ನೀವು ಮಾತಾಡೋದಕ್ಕೆ ನಿಮಗೆ ವಂದನೆಗಳು. ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಡಂಪಲ್ಲಿಯ NG ಶ್ರೀನಿವಾಸ್ ತಮ್ಮ ಆಶಯಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೆ ಈ ಕೃಷಿ ವಿಶ್ವವಿದ್ಯಾಲಯದ ಯುವ ರೈತ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದಗಳು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಈಗ ಶ್ರೀನಿವಾಸ್ ಅವರೇ, ತಾವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿದ್ರಿ? ನಮ್ಮ ತಂದೆ ಕಾಲದಿಂದಲೂ ಸರ್ ಕೃಷಿ ಮಾಡ್ತಾ ಇದಾರೆ. ಆದ್ರೆ ನಾನು ಎಜುಕೇಶನ್ ಎಲ್ಲ ಮುಗಿಸಿದ್ದಾದ್ಮೇಲೆ ಒಂದು 4-5 ವರ್ಷದಿಂದ ಸರ್ ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಯಾವ ಬೆಳೆ ಬೆಳೆಕೊಳ್ತೀರಾ ಶ್ರೀನಿವಾಸ್? ಸರ್ ನಾನು ಟೊಮೊಟ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಬೀಟ್ರೋಟ್, ತೆಂಗಿನ ತೋಟ ಇದೆ. ಜೊತೆಗೆ ಬಂದ್ಬಿಟ್ಟು ಇನ್ನ ನಾಟಿ ಕೋಳಿ ಇರ್ತಕ್ಕಂಥದ್ದು, ಹಳ್ಳಿಕಾರ ಹಸುಗಳಿದಾವೆ. ಮತ್ತೆ ಬಂದ್ಬಿಟ್ಟು ನಮ್ಮ ಮೇಕೆ ಜಮುನಾಪರಿ, ಬೀಟಲ್ ಮೇಕೆ, ಇವೆಲ್ಲ ಇಟ್ಕೊಂಡಿದ್ದೀನಿ ಸರ್ ಸದ್ಯಕ್ಕೀಗ. ಅಂದ್ರೆ ಈಗ ಶ್ರೀನಿವಾಸ್, ಕೃಷಿನಲ್ಲಿ ನೀವು ಯಾವ್ಯಾವ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದೀರಾ? ಸರ್ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಸಿಸ್ಟಮ್, ಕೃಷಿ ಹೊಂಡಗಳನ್ನು ಒಳಗೊಂಡಿದ್ದಾವೆ. ಮಾಡ್ಕೊಂಡಿದ್ದೀರಿ? ಇದಾವೆ ಸರ್, ಈರುಳ್ಳಿ ಶೆಡ್ಗಳಿದ್ದಾವೆ, ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿದ್ದೀವಿ. ಸರ್ಕಾರದಿಂದ ಏನೇನು ಸವಲತ್ತುಗಳಿದಾವೋ ಎಲ್ಲಾ ಸವಲತ್ತುಗಳನ್ನು ಸಬ್ಸಿಡಿಯಿಂದ ಏನೇನು ಬರ್ತದೆ ಎಲ್ಲವನ್ನೂ ಉಪಯೋಗಿಸ್ಕೊಂತಾ ಇದೀನಿ ಸರ್ ನಾನು. ಅಂದ್ರೆ ಒಟ್ಟಾರೆ ತಾವು ಸಮಗ್ರ ಕೃಷಿ ಅನುಸರಿಸ್ತಾ ಇದ್ದೀರಾ? ಹೌದು ಸರ್, ಹೌದು. ಸಮಗ್ರ ಕೃಷಿ ಮಾಡ್ಕೊಳ್ಳೋದ್ರೆ ಏನು ಅನುಕೂಲ ಅಂತೀರಿ? ಸರ್ ಪ್ರತಿಯೊಂದು ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಬೆಳೆಯನ್ನು ಬೆಳ್ಕೋಬಹುದು. ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದನ್ನೇ ಏನಿಲ್ಲ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬೆಳೆಯಲ್ಲಿ ಏನಾದ್ರು ಡಿಫ್ರೆನ್ಸಸ್ ಆದ್ರೆ ಈ ಸಮಗ್ರ ಕೃಷಿಯಿಂದ ಏನಾಗ್ತದೆ ಅಂದ್ರೆ ಲಾಸ್ ಅಂತಕ್ಕಂಥದ್ದು ಬರೋದೇ ಇಲ್ಲ ಸರ್ ಆಲ್ಮೋಸ್ಟ್. ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವಾಗ್ಲೂ ಸಹ ಲಾಭಾಂಶದಲ್ಲಿ ಅಥವಾ ಲಾಭದಲ್ಲೇ ಇರ್ತೀವಿ ಸರ್ ರೈತರು. ಈಗ 2020 ಮತ್ತೆ 2021 ಒಂದು ವರ್ಷಗಳು ನಮ್ಮ ಕೃಷಿಕರಿಗೆ ಸ್ವಲ್ಪ ಕಷ್ಟದಾಯಕವಾಗಿ ಆಗಿದ್ದು. ಹೌದು ಹೌದು ಹೌದು ಸರ್. ಈ ಕೋವಿಡ್ ಒಂದು ಸಮಸ್ಯೆಯಿಂದ ಅವರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಸಮಸ್ಯೆ ಆಗಿತ್ತು. ಹೌದು, ನಿಮ್ಗೆ ಹೇಗ್ ಅನ್ನಿಸ್ತು ಈ ಎರಡು ವರ್ಷಗಳು? ಸರ್, ನನ್ಗಂತ ಪ್ರಾಬ್ಲಮ್ ಏನ್ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಜಾಸ್ತಿ ಬೆಳೆದಿದ್ದು ನಾನು ಟೊಮೊಟೊ ಕಡಲೆಕಾಯಿ ಅಂತ ಇದೆ ಸರ್. ಕಡಲೆಕಾಯಿ ಎಷ್ಟು ವರ್ಷ ಇದ್ರು, ಎರಡು ವರ್ಷ ಇದ್ರು ಏನಾಗಲ್ಲ, ಒಂದು ವರ್ಷ ಇದ್ರೆ ಏನಾಗಲ್ಲ. ಬಟ್ ಟೊಮೊಟೊದಲ್ಲಿ ಸ್ವಲ್ಪ ಫಸ್ಟ್ ಫಸ್ಟ್ ಅಲ್ಲಿ ಒಂಚೂರು ಪ್ರಾಬ್ಲಮ್ ಆಯ್ತು. ನಮ್ದೇನಲ್ಲ ಸರಿಯಾಯ್ತು ಸರ್. ಯಾಕೆ ಅಂತ ಹೇಳಿದ್ರೆ ಎಲ್ಲರದೇ ಬೆಳೆಯನ್ನು ಬೆಳೆದಿದ್ರಿಂದ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಉಂಟಾಯ್ತು. ರೇಟ್ ಬಹಳ ಕಡಿಮೆ ಇತ್ತು ಬೆಲೆ ಆಗಿರ್ತಕ್ಕಂಥದ್ದು. ನಂತರ ದಿನಗಳಲ್ಲಿ ಸರಿಯಾಗಿದೆ ಸರ್, ಅಂತ ತೊಂದರೆ ಏನಿಲ್ಲ. ಬಟ್ ಈಗಿನ ದಿನಗಳಲ್ಲಿ ಟೊಮೊಟೊ ರೇಟ್ ಬಹಳ ಚೆನ್ನಾಗಿರೋದ್ರಿಂದ ನನಗೂ ಒಂದು 10 ಲಕ್ಷ ಬಂತು ಸರ್, ಬರೀ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಾತ್ರ. ತರಕಾರಿಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತಾ ಇದೆ. ಹಾ, ತರಕಾರಿಗೆ ಒಳ್ಳೆ ಬೆಲೆ ಸಿಕ್ತು. ಬಸ್ ಒಂಚೂರು ಅತಿವೃಷ್ಟಿ ಆಯ್ತು, ನಾವೇನ್ ಮಾಡಕ್ಕಾಗಲ್ಲ ಸರ್. ಅದಕ್ಕಾಗಿ ಅತಿವೃಷ್ಟಿ ಆದ ಸಂದರ್ಭದಲ್ಲಿ ಬೆಳೆಯನ್ನ ಯಾವ ತರ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತರು ಸ್ವಲ್ಪ ಗೊತ್ತಾಗ್ಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಇನ್ನ ಈ 2022 ಹೊಸ ವರ್ಷದಲ್ಲಿ ನಿಮ್ಮ ಕೃಷಿಯನ್ನ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಶ್ರೀನಿವಾಸ್? ಸರ್, ಈಗ ನಾನು ಬಂದ್ಬಿಟ್ಟು ಜನವರಿ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜನವರಿ ತಿಂಗಳಲ್ಲಿ ನಾನು ಸ್ವಲ್ಪ ಈರುಳ್ಳಿ ಒಂಚೂರು 1.5 ಎಕರೆ ಮಾಡ್ತಾ ಇದ್ದೀನಿ ಸರ್ ಈಗ. ಅದ್ರ ಜೊತೆ ಈಗಾಗಲೇ ನಾನು ಬೀನ್ಸ್ ಉಂಚ್ಬಿಟ್ಟಿದ್ದೀನಿ, 1.5 ಎಕರೆ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಫೆಬ್ರವರಿ ಅಲ್ಲಿ ಬಂದ್ಬಿಟ್ಟು ಕ್ಯಾರೆಟ್ ಹಾಕ್ತೀನಿ ಮತ್ತೆ ಬೀಟ್ರೂಟ್ ಹಾಕ್ತೀನಿ ಸರ್ ಫೆಬ್ರವರಿ. ಟೊಮೊಟೊ ಬಂದ್ಬಿಟ್ಟು ನಾನು ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಏಪ್ರಿಲ್ 20th ಒಂದು, ಮೇ 10th ಒಂದು, ಮತ್ತೆ ಆಗಸ್ಟ್ 5th ಒಂದು ಸರ್. ಇಲ್ಲಿ 3 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೆಪ್ ನಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಲಾಸ್ ಆದ್ರೂ ಸಹ 2 ಮತ್ತು 3 ಸ್ಟೆಪ್ ಅಲ್ಲಿ ಲಾಸ್ ಆಗಲ್ಲ ಸರ್. ಯಾಕೆಂದ್ರೆ ಮಳೆ ಬರ್ತದೆ ಟೈಮ್ ಅಲ್ಲಿ, ಸ್ವಲ್ಪ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾವು ನೋಡ್ಕೊಂಡಿದೀವಿ ಅಂತ ಹೇಳಿದ್ರೆ 99% ಅದ್ರಲ್ಲಿ ಫೈಲ್ಯೂರ್ ಆಗೋದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಅಷ್ಟೇ ಇತ್ತು, ಕನಿಷ್ಠ 300 ರಿಂದ 400 ರೂಪಾಯಿ ನಡೀಲೇ ನಡೀತದೆ ಆಗಸ್ಟ್ ತಿಂಗಳಲ್ಲಿ ಆಗಿರೋದು. ಹೌದೌದು, ಮಳೆಗಾಲದಲ್ಲಿ ಟೊಮೆಟೊ ಒಳ್ಳೆ ಬೆಲೆ ಸಿಗುತ್ತೆ. ಬೆಲೆ 100% ಬಂದೇ ಬರ್ತದೆ ಸರ್. ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಆ ಒಂದು ನಿರೀಕ್ಷೆ ಮೇಲೆ ಈಗ ಈ ಯೋಜನೆ ಮಾಡ್ಕೊಂಡಿದ್ದಾರೆ ಹೊಸ ವರ್ಷಕ್ಕೆ? ಹೌದು ಸರ್, ಯೋಜನೆ ಮಾಡ್ಕೊಂಡಿದ್ದೀನಿ ಸರ್. ಆಗ್ಲೇ ಪ್ಲಾನ್ ಟೋಟಲ್ ಬಂದ್ಬಿಟ್ಟು ಟೊಮೆಟೊನೇ 70,000 ಸರ್ ನಾರ್ ನಾವು ಉಪಯೋಗಿಸ್ತಾ ಇರೋದು, ನಾವು ಹಾಕ್ತಾ ಇರೋದು ನೆಕ್ಸ್ಟ್. ಈಗ ಈಗ ಶ್ರೀನಿವಾಸ್, ಈ ನಿಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿ ತಾವು ರೈತರಾಗಿ ನಮ್ಮ ಸಮಾಜ ಮತ್ತು ಸರ್ಕಾರದಿಂದ ಯಾವ ರೀತಿ ಸಹಕಾರ ನಿರೀಕ್ಷೆ ಮಾಡ್ತೀರಾ? ಸರ್, ರೈತರು ನಿರೀಕ್ಷೆ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ನಮ್ಗೆ ಒಳ್ಳೆ ಬೆಳೆ ಸಿಕ್ಕಿದ್ರೆ ಸರ್, ರೈತರಿಗೆ ಆಗಿರ್ತಕ್ಕಂಥವ್ರಿಗೆ ಸರ್. ಯಾಕಂದ್ರೆ ಒಳ್ಳೆ ಬೆಳೆ ಸಿಕ್ಕಿದ್ರೆ ಸಾಕು, ಜಾಸ್ತಿನೇ ಬೇಡ. ನಮ್ಮ ಖರ್ಚು ಹೋಗ್ಬಿಟ್ಟು 1 ಎಕರೆಗೆ 1.5 ಲಕ್ಷದಿಂದ 2 ಲಕ್ಷ ಉಳಿತಾಯ ಆದ್ರೆ ಸಾಕು ಸರ್. ನಮ್ಮ ಖರ್ಚು ಹೋಗಿ 1 ರಿಂದ 1.5 ಲಕ್ಷ ಅಥವಾ 2 ಲಕ್ಷ ಒಳಗಡೆ ಉಳಿತಾಯ ಆದ್ರೆ ಸಾಕು ಸರ್, ನಿರೀಕ್ಷೆ ಆಗಿರ್ತಕ್ಕಂಥದ್ದು. ಈಗ ನಿಮ್ಮ ತರಕಾರಿ ಬೆಳೆಗಳು ಕೃಷಿ ಉತ್ಪನ್ನಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್, ನಾವು ಬಾಗೇಪಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ, ಒಂದೊಂದ್ಸರ್ತಿ ಬೆಂಗಳೂರು ಕಳಿಸ್ತೀವಿ, ಕೋಲಾರ ಜಾಸ್ತಿ ಕಳಿಸ್ತೀವಿ ಸರ್. ನಾವು ಚಿಂತಾಮಣಿ ಒಂದು 5 ಕಡೆ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ರೈತರಿಗೆ ಒಳ್ಳೆ ಬೆಳೆ ಬೆಳೆಯೋದು ಸಾಕಷ್ಟು ಗೊತ್ತಾಗಿದೆ, ಮಾರುಕಟ್ಟೆಗಳು ಬೇಕು ಅಂತೀರಾ? ಹೌದು ಸರ್, ಮಾರುಕಟ್ಟೆ ವ್ಯವಸ್ಥೆ ಬೇಕು ಸರ್. ಒಳ್ಳೆಯದು ಶ್ರೀನಿವಾಸ್ ಅವರೇ, ನಿಮ್ಮ ಈ ಏನು ಯೋಜನೆ ಹಾಕೊಂಡಿದ್ದಾರಲ್ಲ ಹೊಸ ವರ್ಷಕ್ಕೆ, ನಿಮಗೆ ಬಹಳ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನೀವು ಆಕಾಶವಾಣಿ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ, ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವಿಶ್ವ ಸರ್, ಥ್ಯಾಂಕ್ ಯು ಸರ್. ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ಗಂಗಪ್ಪನಹಳ್ಳಿಯ ನವೀನ್ ಕುಮಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ ನವೀನ್ ಕುಮಾರ್ ಅವರೇ. ನಮಸ್ಕಾರ ಸರ್, ನಮಸ್ಕಾರ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ನೀವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಯುವ ರೈತ ಪ್ರಶಸ್ತಿಗೆ ಪಾತ್ರರಾಗಿದ್ದೀರಾ? ಹಾ ಸರ್. ನಮ್ಮ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಮುಖ್ಯವಾಗಿ ಈಗ ನವೀನ್, ಎಷ್ಟು ವರ್ಷಗಳಿಂದ ತಾವು ಕೃಷಿಯಲ್ಲಿ ತೊಡಗಿದ್ದೀರಾ? ಸರ್, ನಾನು ಚಿಕ್ಕಂದಿಂದಲೂ ಕೂಡ ತಂದೆಯ ಜೊತೆಗೆ ನೇರವಾಗಿ ರಾಗಿ ಬೆಳೆಗೆ ಮಾತ್ರ ಸೀಮಿತವಾಗಿದ್ದಂತ ಕೃಷಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿದ್ದೆ. ನಂತರ ನನ್ನ ವಿದ್ಯಾಭ್ಯಾಸದೆಲ್ಲ ಮುಗಿದ ನಂತರವಾಗಿ ಒಂದಷ್ಟು 4 ವರ್ಷಗಳ ಕಾಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಅದನಂತರ LLB ಮುಗಿಸಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೆ. ಅದರ ಮಧ್ಯೆ ನನ್ನ ತಂದೆಗೆ ಸಹಾಯಕವಾದಂತಹ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೆ. ಯಾವಾಗ 2019-20 ಒಂದು ಕೋವಿಡ್ ನ ಒಂದು ಪರಿಣಾಮ ಉಂಟಾಯ್ತು, ಆ ಒಂದು ಸಂದರ್ಭದಲ್ಲಿ ಮೊದಲ ಒಂದು ಕೃಷಿಯ ಒಂದು ಆಸಕ್ತಿಗೆ ಅದೊಂದು ಸೂಕ್ತ ಸಮಯ ಅಂತ ಅನ್ನಿಸ್ತು. ಆಗ ರಾಗಿ ಬೆಳೆಗೆ ಸೀಮಿತವಾದಂತಹ ಆ ಒಂದು ಭೂಪ್ರದೇಶ ಏನಿತ್ತು ಅಲ್ಲಿ ಹೋಗಿ ವಾಣಿಜ್ಯ ಬೆಳೆಗಳನ್ನ ಮತ್ತೆ ತರಕಾರಿ ಬೆಳೆಗಳನ್ನ ವಿಲೇದೆಲೆ ಅಡಕೆ ಈ ರೀತಿ ಒಂದು ಆಧುನಿಕ ಬೇಸಾಯ ಪದ್ಧತಿ ಮತ್ತು ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ಸಮಗ್ರ ಬೇಸಾಯ ಪದ್ಧತಿಯನ್ನ ಮಾಡೋದ್ರಲ್ಲಿ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಅಂದ್ರೆ ಈಗ ನೀವು ಮುಖ್ಯವಾಗಿ ರಾಗಿ ಮತ್ತೆ ವಿಳೆದೆಲೆ ಅಂತ ಹೇಳಿದ್ರೆ ಇನ್ಯಾವ ಬೆಳೆ ಬೆಳಿತೀರ? ಸದ್ಯಕ್ಕೆ ಈಗ ತರಕಾರಿ ಬೆಳೆಗಳನ್ನ ಮೊದಲು ಬೆಳೆದಿದ್ದು, ಅದು ಟೊಮೊಟೊ, ಎಲೆಕೋಸು, ಬೆಂಡೆ ಅಂತದ್ದು. ಮತ್ತೆ ಲಾಸ್ಟ್ ಕಳೆದ ವರ್ಷ ಕ್ರಿಶಾಂತಿಮಮ್ ಅಂತ ಇದು ಬೊಕ್ಕೆ ಫ್ಲವರ್ಗೆ ಹೋಗುತ್ತೆ, ಮತ್ತೆ ಹೊರಗಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸರ್. ಅದು ವೈಜ್ಞಾನಿಕ ತಂತ್ರಜ್ಞಾನ ಅಂದ್ರೆ ಅದು ನಮ್ಗೆ ಯಾವ ಸೀಸನ್ ಬೇಕೋ ಆ ಸೀಸನ್ ಗೆ ನಾವು ಆ ವಿದ್ಯುತ್ ಶಕ್ತಿ ಅಂದ್ರೆ ಬೆಳಕನ್ನ ಪ್ರಯೋಗಿಸಿಕೊಂಡು ಅದರಲ್ಲಿ ನಾವು ಹೂವನ್ನ ಆ ಸೀಸನ್ ತಗೋಬಹುದು. ಆ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ರಿಶಾಂತಿಮಮ್ ಸಾವಂತಿಕೆಯನ್ನ ಮತ್ತೆ ಬಟಾನ್ಸ್ ಅನ್ನ ಬೆಳೆದು ಅದರಲ್ಲೊಂದು ಆ ಪ್ರಯತ್ನ ಯಶಸ್ವಿ ಆಯ್ತು. ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಈ ಕೃಷಿ ಉತ್ಪನ್ನಗಳ ಮಾರಾಟ ಮಾಡೋದು ನಿಮಗೆ ಸಮಸ್ಯೆ ಆಗ್ಲಿಲ್ವಾ? ಖಂಡಿತ ಸರ್ ಆಯ್ತು ಸರ್. ಯಾಕೆಂದ್ರೆ ನಾನು ಟೊಮೊಟೋವನ್ನ ಹಾಕ್ದಾಗ ಒಂದ್ ಕ್ರೇಟ್ ಒಂದ್ 25-30 kg ಬರ್ತಕ್ಕಂತ ಕ್ರೇಟ್ ನಾನು ಟೊಮೊಟೊ ಸಸಿನ ಹಾಕ್ದಾಗ 100 rupees ಇದ್ದಂತದ್ದು, ಆ ಬೆಳೆ ಬಂದಾಗ 30-50 rupees ಆಯ್ತು. ಅದಾದ್ಮೇಲೆ ಬಟನ್ಸ್ ಅದು ಟನ್ ಗಟ್ಲೆ ಬಂತು. ಆ ಸಮಯದಲ್ಲಿ ಕೇಳೋರ್ ಇಲ್ದನೆ ಮಾರ್ಕೆಟ್ ಅಲ್ಲಿ ಸುರಿದು ಬಂದಿದ್ದಾಯ್ತು. ಸೊ ಇವೆಲ್ಲ ಅನುಭವಗಳು ಆಗಿದ ಕೂಡಲೇ ಸಾಕಪ್ಪ ಕೃಷಿ ಅನ್ನೋ ಸಮಯದಲ್ಲಿ ಮತ್ತೊಂದು ಪ್ರಯತ್ನ ಮಾಡೋಣ ಅಂತ ಒಂದು ಹೊಸ ಆಸಕ್ತಿ ಬಂತು. ಅದ್ರ ಜೊತೆಗೆ ನಾನು ತಿಳ್ಕೊಂಡಿದ್ದಂತದ್ದು, ನಾವು ಕೃಷಿ ಮಾಡಬೇಕು ಅಂತ ಕೂಡಲೇ ಯಾವ್ದೋ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಅನ್ನ ಸಾಮಾಜಿಕ ಜಾಲತಾಣಗಳನ್ನ ನೋಡಿ ಅವರಾಗಿ ಆಗ್ಬೇಕು ಅಂತ ಒಂದು ಅಂದ ಪ್ರಯತ್ನ ಮಾಡ್ತೀವಲ್ಲ, ಅದು ನಿಜವಾಗಿಯೂ ಕೂಡ ವ್ಯವಸಾಯದಲ್ಲಿ ನಮ್ಗೆ ಪ್ರತಿಫಲ ಕೊಡೋದಿಲ್ಲ. ಇಲ್ಲಿ ಏನಂದ್ರೆ ಒಂದು ಒಂದು ಹೋಟೆಲ್ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಸಪ್ಲೈಯರ್ ಕೆಲಸ ಮಾಡಿ ಅನುಭವ ತಗೊಂಡ್ರೆ ಹೋಟೆಲ್ ಯಶಸ್ವಿಯಾಗಿ ನಡೆಸೋಕ್ ಸಾಧ್ಯ. ಅದೇ ರೀತಿ ನಾವು ಒಂದು ಹೂ ಬೆಳೆಯಲ್ಲಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೂಲಿ ಕೆಲಸ ಆದ್ರೂ ಮಾಡಿ ಅದ್ರಲ್ಲಿ ಅನುಭವವನ್ನು ತಗೋಬೇಕು. ಈ ಒಂದು ಅನುಭವ ನನಗೆ ಮತ್ತೆ ಯಶಸ್ಸನ್ನ ಅಲ್ಲಿ ಕೊಡ್ತು. ಏನ್ ಕಳ್ಕೊಂಡಿದ್ದೆ, ಏನ್ ನಷ್ಟ ಆಗಿತ್ತು, ಅದಕ್ಕೊಂದು ಯಶಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಯಥೇಚ್ಛವಾಗಿ ದುಡ್ಡಿದ್ದ ಮಾತ್ರಕ್ಕೆ ವ್ಯವಸಾಯ ಮಾಡಕ್ ಆಗೋದಿಲ್ಲ, ಅತಿಯಾದ ಬುದ್ಧಿವಂತಿಕೆ ಇದ್ರೂ ವ್ಯವಸಾಯ ಮಾಡೋದಕ್ ಆಗೋದಿಲ್ಲ. ಇದಕ್ಕೆ ಬೇಕಿರೋದು ಒಬ್ಬ ರೈತ ಒಂದು ಸಮರ್ಥವಾದಂತ ಉದ್ದೇಶ ಮತ್ತೆ ಸಾಧನೆ ಮಾಡ್ಬೇಕಾದ್ರೆ ಕೃಷಿ ಕ್ಷೇತ್ರದಲ್ಲಿ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಜೊತೆಗೆ ಪ್ರಸ್ತುತ ಪರಿಕಲ್ಪನೆ ಮತ್ತು ವಿದ್ಯಮಾನಗಳಿಗೆ ತಕ್ಕಂತೆ ಅವನು ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಂಡು ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತಂತೆ. ಈಗ ನಾವು ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ, ನೀವು ನಿಮ್ಮ ಕೃಷಿಯಲ್ಲಿ ಈ ವಿಶೇಷವಾಗಿ ಹೊಸ ವರ್ಷದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರ? ಸರ್, ನಾನು ಈಗ ಹೂ ಬೆಳೆ ಮುಗಿದ ನಂತರವಾಗಿ ಈಗ ಆಲೂಗಡ್ಡೆಯನ್ನ ಹಾಕ್ಬೇಕು ಅಂತ ಅನ್ಕೊಂಡೆ. ಬಟ್ ಒಂದು ತಿಂಗಳು ಮಳೆ ಹಿಡ್ಕೊಂತು, ಅದಕ್ಕೆ ಯೋಗ್ಯವಾದಂತೆ ಭೂಮಿಯನ್ನ ಸಿದ್ಧತೆ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೂ ಕೂಡ ಈ ಒಂದು ಆಲೂಗಡ್ಡೆಯನ್ನ ಒಂದು ಬೆಳಿಬೇಕು ಅನ್ನುವಂಥದ್ದು, ಜೊತೆಗೆ ಈಗ ಶುಂಠಿ ಅನ್ನುವಂಥದ್ದು ಎಲ್ಲಾ ಕಡೆ ಒಂದು ನಷ್ಟದ ಬೆಳೆ ಆಗೋಗ್ಬಿಟ್ಟಿದೆ. ಹಾಗಾಗಿ ರೈತರೆಲ್ಲ ಕೂಡ ಶುಂಠಿ ಅಂದ ಕೂಡಲೇ ಬೆವರುತ್ತಾರೆ, ಅದ್ರಲ್ಲಿ ಈಗಾಗಲೇ ಕೈ ಸುಟ್ಕೊಂಡಿದೀವಿ ಅಂತ. ಅದೊಂದು ಪ್ರಯೋಗವಾಗಿ ಒಂದು ಕ್ರಾಂತಿಕಾರವಾಗಿ ಒಂದು ಒಳ್ಳೆ ಇಳುವರಿಯನ್ನ ಪಡೆಯುವಂತ ಒಂದು ಉದ್ದೇಶ. ಮತ್ತೆ ಜೊತೆಗೆ ಹಣಬೆ ಸಾಕಾಣಿಕೆಗಾಗಿ ಈಗಾಗಲೇ ಒಂದು 100x80 100x80 ಒಂದು ತಳಪಾಯವನ್ನ ಹಾಕಿದ್ದೀನಿ. ಒಂದು 2 floors ಒಂದು ಕನ್ಸ್ಟ್ರಕ್ಷನ್ ಮಾಡಿಸಿ ಅದ್ರಲ್ಲಿ ಹಣಬೆ ಒಂದು ಬೇಸಾಯವನ್ನ ಮಾಡಬೇಕು ಅಂತ. ಜೊತೆಗೆ ಈಗಾಗಲೇ ಅಲುವೆರಾ ಒಂದು ಇದ್ರ ಬಗ್ಗೆ ಕೂಡ ಈಗಾಗಲೇ GKVK ನಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ. ಅದೊಂದು ಈಗ ಯಾಕಂದ್ರೆ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದು ಕೂಡ ಒಂದು ಉತ್ತಮವಾದಂತ ಪ್ರಯೋಗನ ಮಾಡಬಹುದು ಅಂತ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ಯಾವುದು ಒಂದು ಈಗ ಟೊಮೊಟೊ 100 rupees ಆಯ್ತು, ಎಲ್ಲರೂ ಕೂಡ ಟೊಮೊಟೊ ಹಾಕ್ತಾರೆ, ಮತ್ತೆ 10 rupees 3 rupees ಬಂದು ನಿಂತ್ಕೊಡುತ್ತೆ. ಈ ಒಂದು ಅವೈಜ್ಞಾನಿಕ ಪದ್ಧತಿಯಿಂದ ನಾವು ಹೊರಗಡೆ ಬಂದಾಗ ಬರಬೇಕು ಅಂತ ನಾವು ಅಡ್ವೈಸ್ ಮಾಡೋದಕ್ಕಿಂತ ಅಥವಾ ಪ್ರಚಾರ ಮಾಡೋದಕ್ಕಿಂತ ಇನ್ನೊಬ್ರು ಹೇಳೋದಕ್ಕಿಂತ ನಾವು ಬಳಸುವಂತಹ ವಿಧಾನಗಳು ನಮ್ಮ ಕೃಷಿ ಪದ್ಧತಿಗಳು ಇನ್ನೊಬ್ರಿಗೆ ಮಾದರಿಯಾಗಬೇಕು, ಇದೊಂದು ಉದ್ದೇಶ ಸರ್. ಇನ್ನ ಮುಖ್ಯವಾಗಿ ನಮ್ಮ ಸಮಾಜ ಮತ್ತು ಸರ್ಕಾರದಿಂದ ತಾವು ಯಾವ ರೀತಿ ಸಹಕಾರವನ್ನು ನಿರೀಕ್ಷೆ ಮಾಡ್ತೀರಾ? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೇವೆ ಅಂದ್ರೆ ರೈತ ಒಂದು ದೇಶದ ಬೆನ್ನೆಲುಬು ಅಂತ ನಾವು ಕರಿತೇವೆ. ಆದ್ರೆ ಇದುವರೆಗೂ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಅಂತ ಅಂದ್ರೆ, ನಾನು ಮುಖ್ಯ ಉದ್ದೇಶ ನಾನು ಹೇಳ್ತೇನೆ, ರೈತರ ಸಾಲ ಮನ್ನಾ ಮಾಡುವಂತದ್ದು, ಚಪ್ಪಾಳೆ ತೊಡಸ್ಕೊಳ್ಳುವಂಥದ್ದು ಒಂದು ಇದು. ರೈತರಿಗೆ ಸಾಲ ಕೊಟ್ಟು ಮನ್ನಾ ಮಾಡುವಂತ ಪ್ರಕ್ರಿಯೆಗಳನ್ನ ಹೊರತುಪಡಿಸಿ ಆ ಸಾಲವನ್ನ ರೈತ ಹೇಗೆ ದುಡ್ದು ತೀರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಒಲವನ್ನ ಮತ್ತೆ ಅವನೊಂದು ಮನಸ್ಸನ್ನ ಮಾಡ್ಲಿಕ್ಕೆ ಅವನನ್ನ ಪ್ರಚೋದನೆಯನ್ನು ಮಾಡಬೇಕು. ಜೊತೆಗೆ ರೈತ ಸಾಲ ಪಡೆಯುವಂತ ಅವಶ್ಯಕತೆ ಇಲ್ಲ, ಅವನ ಶ್ರಮ ಮತ್ತೆ ಅವನು ಕೊಡುವಂತ ನಾವು ತಿಳುವಳಿಕೆ ಕೊಡುವಂತ ಸವಲತ್ತುಗಳು ಆತನನ್ನ ಸ್ವಾವಲಂಬನೆಯಾಗಿ ಮಾಡಬೇಕು. ಸ್ವಾವಲಂಬಿ ಆಗ್ಬೇಕಾದ್ರೆ ಸರ್ಕಾರ ಈ GKVK ವಿಶ್ವವಿದ್ಯಾಲಯದ ಮೂಲಕ ಆಗಿರ್ಬೋದು, ಕೃಷಿ ಇಲಾಖೆ ಮೂಲಕ ಆಗಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಎಲ್ಲಾ ಆಯಾಮಗಳೇನಿದೆ, ವಿಧಾನಗಳೇನಿದೆ, ಮಾಧ್ಯಮಗಳೇನಿದೆ, ಇದ್ರ ಮೂಲಕ ರೈತನಿಗೆ ಬೇಕಾದಂತ ಮಾಹಿತಿಗಳನ್ನ, ರೈತನಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡಿಸಿದ್ರೆ ಸಾಕು. ರೈತನಿಗೆ ಏನು ಬೇಕು ಬದುಕೋದಕ್ಕೆ, ಅವನಿಗೊಂದು ನೀರು ಬೇಕು, ಅದನ್ನು ಬಿಟ್ಟು ಅವನಿಗೆ ಮೃಷ್ಟಾನ್ ಭೋಜನವನ್ನು ಕೊರತೆಯನ್ನು ಪ್ರಯತ್ನ ಮಾಡುವಂತದ್ದು ಒಂಥರ ವಿಖಂಡವಾದವಾಗ್ತದೆ. ಮುಕ್ತವಾದಂತ ಮಾರಾಟ ವ್ಯವಸ್ಥೆ ಬರಬೇಕು. ಈಗ ಮುಖ್ಯವಾಗಿ ದಲ್ಲಾಳಿ ವ್ಯವಸ್ಥೆಗಳಾಗಿರ್ಬೋದು, ಈ ತೂಕದ ಒಂದು ಅವಾಂತರಗಳಾಗಿರ್ಬೋದು ಅಥವಾ ಉಗ್ರಾಣಗಳ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ರೈತನಿಗೆ ಅನುಕೂಲ ಮಾಡಿಕೊಟ್ಬಿಟ್ರೆ ಸರ್ಕಾರ ಇನ್ ಯಾವ ರಿಸ್ಕ್ ಅನ್ನು ಕೂಡ ಸರ್ಕಾರ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನೊಬ್ಬ ರೈತನಾಗಿ ಇವತ್ತು ಯುವ ರೈತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ನಾನು ಮಾಡಿದಂತ 4-6 ಪ್ರಯತ್ನವನ್ನ ಗುರುತಿಸಿ. ಪ್ರಯತ್ನ ಮಾಡಬೇಕಾದ್ರೆ ಆರ್ಥಿಕ ಸಮಸ್ಯೆಗಳು ಇರ್ತದೆ, ಅಂತ ಆರ್ಥಿಕ ಸಮಸ್ಯೆಗಳನ್ನ ಯಾರನ್ನ ಗುರುತಿಸಿರ್ತಾರೆ ಅವ್ರಿಗೆ ಆರ್ಥಿಕ ಬಲವನ್ನ ಅಥವಾ ನೆರವನ್ನ ನೀಡಿದ್ರೆ ನಾವ್ ಇನ್ನೂ ಒಂದು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ, ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ. ಈಗ ಇಷ್ಟೆಲ್ಲಾ ಕೆಲಸಗಳನ್ನ 2022 ಮಾಡಬೇಕು ಅಂತ ಎಲ್ಲಾ ಪ್ರಯೋಗಗಳನ್ನ ಮಾಡ್ಕೊಂಡು ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದೀನಿ. ಈಗಾಗಲೇ ಒಮೆಕ್ರನ್ 3ನೇ ಅಲೆ ಅಂತ ಹೇಳ್ತಿದ್ದಾರೆ, ಸಾಲದುಲ್ಲ ಮಾಡಿ ತಂದು ಹಾಕಿ ನಾಳೆ ದಿನ ನಾನು ಅದೇ ಸ್ಥಿತಿಗೆ ಹೋಗ್ಬೇಕಾದಂತ ಸಂದರ್ಭ ಬಂದ್ರೆ. ನವೀನ್ ಕುಮಾರ್ ಅವರೇ, ನೀವು ಈ ಒಮೆಕ್ರಾನ್ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿ ಬಹಳ ಒಳ್ಳೆ ವಿಚಾರವನ್ನು ಹೇಳಿದಿರ. ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆ ಆಗಿರ್ಬೇಕಾಗತ್ತೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ನಮ್ಮ ಮುಖ ಕವಸನ್ನ ಧರಿಸುವಂತದ್ದು, ಎಲ್ಲ ಕ್ರಮಗಳನ್ನು ಅನುಸರಿಸಿ ಕೋವಿಡ್ ಅನ್ನ ಆದಷ್ಟು ನಿಯಂತ್ರಣ ಮಾಡೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮತ್ತೆ ತಾವು ಈ ಹೊಸ ವರ್ಷದಲ್ಲಿ ಒಳ್ಳೆಯ ಯೋಜನೆಯನ್ನು ಹಾಕೊಂಡು, ಬೆಳೆ ಯೋಜನೆಯನ್ನು ಮಾಡಿಕೊಂಡು ಮುನ್ನಡೀತಾ ಇದ್ದೀರಾ. ನಿಮ್ಮ ಎಲ್ಲ ಒಂದು ಆಶೋತ್ತರಗಳು ಈ ಹೊಸ ವರ್ಷದಲ್ಲಿ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ.